ಪ್ರಮಾಣವನ್ನು ನಾವು ವಿಂಗಡಿಸ್ಕೊಂಡು ಬುಡಕ್ಕೆ ಹಾಕಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಸಾರಜನಕ ಒಂದು ಪೋಷಕಾಂಶವನ್ನು ಕೊಟ್ಟಂತಾಗತ್ತೆ. ಈಗೇನು ಹೆಚ್ಚು ಮಳೆ ಬಂದಾಗ ಸಾರಜನಕದ ಪೋಷಕಾಂಶ ಸಾಕಷ್ಟು ಬಸ್ತೋಗ್ಬಿಟ್ಟಿರುತ್ತೆ. ಆದ್ದರಿಂದ ಗಿಡಗಳಿಗೆ ಒಂಥರ ಸುಸ್ತು ಆದಂಗಾಗಿರುತ್ತಲ್ಲ. ಈ ಸಾರಜನಕ ಕೊಟ್ಟಾಗ ಸ್ವಲ್ಪ ಅವುಗಳಿಗೆ ಚೈತನ್ಯ ಬರುತ್ತೆ. ಅದು ಒಂದು. ಮತ್ತು ಮ್ಯೂರಿಟ್ ಆಫ್ ಪೊಟ್ಯಾಷನ್ನ ಕೊಡೋದ್ರಿಂದ ಈ ಎಲೆ ಮತ್ತು ಹಣ್ಣುಗಳು ಉದುರೋದನ್ನು ಕಡಿಮೆ ಮಾಡ್ಬೋದು. ಮತ್ತು ಹಣ್ಣುಗಳ ಒಂದು ಗಾತ್ರ, ಬೇಳೆ ಅಂತೀವಲ್ಲ, ಬೇಳೆ ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಕೊಡುತ್ತೆ. ಸಸ್ಯದ ಬೆಳವಣಿಗೆ ಕೂಡ ಈ ಪೋಷಕಾಂಶಗಳನ್ನು ಕೊಡೋದ್ರಿಂದ ನಾವು ಉತ್ತೇಜಿಸಿದಂಗಾಗುತ್ತೆ. ಮತ್ತು ರೋಗಪೀಡಿತ ಎಲೆಗಳು ಮತ್ತು ಹಣ್ಣುಗಳು ಏನು ಕೆಳಗಡೆ ಬಿದ್ದಿರ್ತಾವಲ್ಲ, ಅವನ್ನೆಲ್ಲ ಸಂಗ್ರಹಿಸಿ ಮಣ್ಣಲ್ಲಿ ಹೂತಾಕಬೇಕಾಗತ್ತೆ. ಯಾಕೆಂದರೆ ಇವೇ ಮುಖ್ಯವಾಗಿ ರೋಗ ಹರಡೋದಕ್ಕೆ ಕಾರಣ ಆಗ್ತವೆ. ಈ ವರ್ಷದಲ್ಲಿ ಏನೇನು ನಾವು ಸರಿಯಾಗಿ ಇವನ್ನು ನಿರ್ವಹಣೆ ಮಾಡಲಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಇದೇ ಸೋಂಕು ಬಂದುಬಿಡುತ್ತೆ. ಮಳೆ ಬಂದ ತಕ್ಷಣ ಮತ್ತೆ ಈ ರೋಗ ಬರುತ್ತೆ. ಆದ್ದರಿಂದ ಸ್ವಲ್ಪ ಆಳವಾಗಿ ಅದು ಗುಂಡಿ ತೆಗೆದು ಅದನ್ನೆಲ್ಲ ಹೂತಾಕಬೇಕಾಗತ್ತೆ. ಮತ್ತು ಮಳೆ ಏನಾದರೂ ಬಿಡು ಕೊಟ್ಟಾಗ ಈ ರೋಗ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಕಂಡುಬಂದಿರುತ್ತಲ್ಲ, ಆ ಒಂದು ಪಟ್ಟೆಗಳಿಗೆ ರೋಗ ಹರಡೋದನ್ನು ತಡೆಯೋದಕ್ಕೆ ಮತ್ತು ಅಕಾಲಿಕ ಹಣ್ಣುಗಳ ಉದುರುವಿಕೆಯನ್ನು ಕಡಿಮೆ ಮಾಡೋದಕ್ಕೆ ಕೆಲವು ಶಿಲೀಂದ್ರನಾಶಕಗಳ ಸಿಂಪರಣೆಯನ್ನು ಕೂಡ ಕೈಗೊಳ್ಳಬಹುದು. ಮಳೆ ಬಿಡು ಕೊಟ್ಟಾಗ ಒಂದು ಬ್ಯಾರಲ್ ನೀರಿಗೆ ಅಂದರೆ 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ನಷ್ಟು ಟೆಬಿಕೋನೋಝೋಲು, ಇದ್ರ ಜೊತೆಗೆ ಒಂದು 50 ಮಿಲಿಲೀಟ್ರ್ನಷ್ಟು ಪ್ಲಾನೋಫಿಕ್ಸು, ಮತ್ತು ಒಂದು 100 ಮಿಲಿಲೀಟ್ರ್ನಷ್ಟು ಯಾವುದಾದ್ರೂ ಒಂದು ಅಂಟನ್ನು ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಕಾಯಿಗಳು ಮತ್ತು ಎಲೆಗಳು ಮತ್ತು ಸಣ್ಣ ಕಾಂಡ ಯಾವ್ಯಾವ ತೊಂದರೆ ಆಗುತ್ತಲ್ಲ ಅದಕ್ಕೆಲ್ಲ ಚೆನ್ನಾಗಿ ರೀತಿಯಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇವ್ರು ಹೇಳೋದು ಅಂದರೆ ಎಲೆಗಳ ಕೆಳಗಿನ ಭಾಗ, ಮೇಲ್ಬಾಯಿ ಭಾಗ ಮತ್ತು ಎಳೆ ಕೊಂಬೆಗಳು ತಲುಪೋ ರೀತಿಯಲ್ಲಿ ಸಿಂಪರಣೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇದು 1 ಮಿಲಿಲೀಟ್ರು 1 ಲೀಟ್ರ್ ನೀರಿಗೆ ಟೆಬಿಕೋನೋಝೋಲ್ ಅದನ್ನ ಹಾಕ್ಕೊಂಡು ಸಿಂಪರಣೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ನೀರನ್ನ ನಮ್ಮ ಭತ್ತ ಬೆಳೆದು ಅಂತ ರೈತರು ಈಗ ಅವರು ಕೂಡ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಪ್ರಾರಂಭದಲ್ಲಿ ಅವರು ಶಿಫಾರಸು ಮಾಡಿರೋದೇನು ಅಂದರೆ 30 ಕಿಲೋಗ್ರಾಮ್ನಷ್ಟು ಸಾರಜನಕ, 30 ಕಿಲೋಗ್ರಾಮ್ನಷ್ಟು ರಂಜಕ, 36 ಕಿಲೋಗ್ರಾಮ್ನಷ್ಟು ಪೊಟಾಷ್ ಎಕರೆಗೆ. ಅದರಲ್ಲಿ 1/3 ಭಾಗದ ಸಾರಜನಕ, ಪೂರ್ತಿ ರಂಜಕ ಮತ್ತು 1/2 ಭಾಗ ಪೊಟಾಷನ್ನು ನಾಟಿ ಸಮಯದಲ್ಲಿ ಕೊಟ್ಟು ಅವರು ನಾಟಿ ಮಾಡಬೇಕಾಗತ್ತೆ. ಈ ರೀತಿ ಮಾಡ್ಕೋಬೇಕು. ಮತ್ತು ನೀರಿನ ಒಂದು ಪ್ರಮಾಣವನ್ನು ಒಂದು ಇಂಚ್ವರೆಗೂ ಇರಬೇಕು ಪ್ರಾರಂಭದಲ್ಲಿ, ಆಮೇಲೆ 1-2 ಅಂಗಲದವರೆಗೂ ಹೆಚ್ಚಿಸ್ಕೋಬೋದು. ಇನ್ನು ಸ್ವಲ್ಪ ಪೇಟೆ ಧಾರಣೆ ಬಗ್ಗೆ ಹೇಳ್ತೀರ? ಖಂಡಿತ ಸರ್. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,500 ರೂಪಾಯಿಂದ 25,000 ರೂಪಾಯಿ, ಅರೇಬಿಕಾ ಚೆರಿ 12,500 ರೂಪಾಯಿಂದ 14,100 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 15,000 ರೂಪಾಯಿಂದ 16,000 ರೂಪಾಯಿ, ರೋಬಸ್ಟಾ ಚೆರಿ 8,100 ರೂಪಾಯಿಂದ 9,400 ರೂಪಾಯಿ. ಇನ್ನು ನಮ್ಮ ನಾಳಿನ ಕೃಷಿ ರಂಗದಲ್ಲಿ ನಾವು ಈ ಶುಂಠಿ ಬೆಳೆಯನ್ನು ಬಾರಿಸುವಂಥ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ಕೇಳುಗರು, ಸಮಯ ಈಗ 7:20 ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ ಪ್ರಾಯೋಜ ಆಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9408069004 9902047004. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಮಡಿಕೇರಿ ಪೇಟೆನ ವ್ಯಾಪ್ತಿಯಲ್ಲಿ ಗಣೇಶ ಚತುರ್ಥಿ ಆಚರಣೆನ ಶಾಂತಿ ಸೌಹಾರ್ದತೆಯಿಂದ ಆಚರಿಸೋಕುತ್ತೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ಆಯೋಜನೆ ಮಾಡಿದ ಸಭೆ ನಡೆಸಿ ಮಾತಾಡಿ, ಪರಿಸರ ಮತ್ತೆ ಶಬ್ದ ಮಾಲಿನ್ಯಕ್ಕೆ ಅವಕಾಶ ಕೊಡದೆ ಸಂಪ್ರದಾಯಕ್ಕೆ ಒತ್ತು ನೀಡಿ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಹಬ್ಬನ ಆಚರಿಸೋಕುತ್ತೇಳಿ ಮನವಿನ ಮಾಡಿದು. ಕೊಡಗು ಜಿಲ್ಲೆನ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವು, ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಶಾಸಕರಾದ ಎಸ್ ಪೊನ್ನಣ್ಣ ಹಾಗೆ ಡಾಕ್ಟರ್ ಮಂತರ್ಗೌಡ ಅವರೊಟ್ಟಿಗೆ ಸಮಾಲೋಚನಾ ಸಭೆ ನಡೆಸಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಗ್ಯಾರಂಟಿ ಯೋಜನೆಗಳ ಬದಲಾವಣೆಯ ಮಾಹಿತಿನ ಪಡೆದು ಬೇರೆ ಬೇರೆ ಇಲಾಖೆಗಳ ಅಡಿ ನೀಡಲಾದ ಅನುದಾನ ಹಾಗೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗ ಪ್ರತಿ ಅರ್ಹರಿಗೂ ತಲುಪುವ ನಿಟ್ಟಿನಲ್ಲಿ ಕೆಲಸ ಮಾಡೋಕುತ್ತ ಹೇಳ್ದು. ಕೊಡಗು ಪತ್ರಕರ್ತರ ಸಂಘ ವಿರಾಜಪೇಟೆ ತಾಲೂಕು ಘಟಕ ವತಿಯಿಂದ ಕಾಮಧೇನು ಗೋಶಾಲಾ ಸಂರಕ್ಷಣಾ ಟ್ರಸ್ಟ್ ಅಮ್ಮತ್ತಿ ಇವರ ಕೂಡುಕೂಟಲ್ಲಿ ಬರುವ ತಿಂಗಳ 3 ತಾರೀಕು ಕತೆ ಹೇಳುವ ಪೈಪೋಟಿನ ಆಯೋಜನೆ ಮಾಡಲು. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:30 ಆಕೇರಿಯಾದಂಗೆ ಕಳೆದ 24 ಗಂಟೆಯಲ್ಲಿ 16.66 mm ಮಳೆಯಾಗಿತ್ತು. ಮಡಿಕೇರಿ ತಾಲೂಕಲ್ಲಿ 21.10 mm, ಸೋಮರಪೇಟೆ ತಾಲೂಕಲ್ಲಿ 24.80 mm, ಕುಶಾಲನಗರ ತಾಲೂಕಲ್ಲಿ 22.50 mm, ವಿರಾಜಪೇಟೆ ತಾಲೂಕಲ್ಲಿ 8.75 mm, ಹಾಗೆ ಪೊನ್ನಂಪೇಟೆ ತಾಲೂಕಲ್ಲಿ 6.15 mm ಮಳೆಯಾದ ವರದಿಯಾಗಿತ್ತು. ಕೊಡಗು ಜಿಲ್ಲೆಯಲ್ಲಿ 5-6 ದಿನಗಳಿಂದ ಶುದ್ಧ ಭಾರಿ ಗಾಳಿ ಮಳೆಯಿಂದಾಗಿ ಸುಮಾರು 800 ವಿದ್ಯುತ್ ಕಂಬಗ ಮರ ಹಂಗೆ ಮರದ ರೆಂಬೆ ಕೊಂಬೆಗ ಮುರಿದು ಬಿದ್ದು ಹಾನಿಯಾಗಿತ್ತು. ಇದರಿಂದ ಕೆಲವು ಕಡೆಗಳಲ್ಲಿ ವಿದ್ಯುತ್ ಇಲ್ಲ. ಸೆಸ್ಕ್ ಇಲಾಖೆನ ಸಿಬ್ಬಂದಿಗ ರಿಪೇರಿ ಕೆಲಸ ಮಾಡ್ತಾ ಇದ್ದು ಆದಷ್ಟು ಬೇಗ ಕೆಲಸನ ಮುಗಿಸಿಕೆ ಪ್ರಯತ್ನ ಮಾಡುವೆ. ಸಾರ್ವಜನಿಕರು ಸಹಕರಿಸಕೋತೇಳಿ ಸೆಸ್ ಕಾರ್ಯಪಾಲಕ ಅಭಿಯಂತರವು ಮನವಿನ ಮಾಡಲು. ಮಡಿಕೇರಿನ ಹಿರಿಯ ವೈದ್ಯ ಸಾಹಿತಿ ಡಾಕ್ಟರ್ ಕೆಬಿ ಸೂರ್ಯಕುಮಾರ್ ಅವರ ಮಂಗಳ ಕೃತಿಗೆ ಕನ್ನಡ ವೈದ್ಯ ಬರಹಗಾರ ಸಮಿತಿ ನೀಡುವ ಅತ್ಯುತ್ತಮ ಕೃತಿ ಪ್ರಶಸ್ತಿಗೆ ಭಾಜನರಾಗಲು. ಈ ವರ್ಷದ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಓದ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಂದ ಇಲಾಖೆ ಮೂಲಕ ನೀಡುವ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ವಿದ್ಯಾಸಿರಿ ಯೋಜನೆಗೆ ಸೌಕರ್ಯಕ್ಕಾಗಿ ಆನ್ಲೈನ್ಲ್ಲಿ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ 30 ಸೆಪ್ಟೆಂಬರ್ ಆಕೆರೆ ದಿನ. ಕೊಡಗು ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಹೊಸ ಉಪನಿರ್ದೇಶಕರಾಗಿ ಚಿದಾನಂದ ಕುಮಾರ್ ಎಂಎಲ್ ಅವು, ಪ್ರಭಾರ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದ ಜ್ಯೋತಿ ಅವರಿಂದ ಅಧಿಕಾರನ ವಹಿಸಿಕೊಂಡು. ಕರ್ನಾಟಕ ಸರ್ಕಾರ 2025-26 ಸಾಲಿನ ಮುಂಗಾರು ಹಂಗಾಮಲ್ಲಿ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅನುಷ್ಠಾನಗೊಳಿಸಿಕೆ. ಕೊಡಗು ಜಿಲ್ಲೆಯಲ್ಲಿ ಕಾಳುಮೆಣಸು ಮತ್ತು ಅಡಿಕೆ ಬೆಳೆಗಳನ್ನು ಆಯ್ಕೆ ಮಾಡಲಾಗಿತ್ತು. ಈ ವಿಮಾ ನೋಂದಣಿಗೆ ಆಗಸ್ಟ್ 11 ಆಖೆರಿ ದಿನ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಕ. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ 1 ಅಕ್ಟೋಬರ್ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ರಾಜ್ಯ ಮಟ್ಟದಲ್ಲಿ ಆಚರಿಸುವ ಸಂದರ್ಭದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 6 ಹಿರಿಯ ನಾಗರಿಕರಿಗೆ ವೈಯಕ್ತಿಕ ಪ್ರಶಸ್ತಿ, ಹಾಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ 1 ಸಂಸ್ಥೆಗೆ ಪ್ರಶಸ್ತಿ ನೀಡಲಾಗಿದೆ. ಆಸಕ್ತಿರವು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಅರ್ಜಿನ ತಕೊಂಡು ಎಲ್ಲ ದಾಖಲೆಗಳೊಟ್ಟಿಗೆ ಬರುವ ತಿಂಗಳ 25 ಅರ್ಜಿನ ಹಾಕಕ್ಕೆ. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿ ಅವರನ್ನು ಸಂಪರ್ಕಿಸಕ್ಕೆ. ಸಂತ ಕವಿ ಕನಕದಾಸ ಮತ್ತೆ ತತ್ವ ಪದಕಾರರ ಅಧ್ಯಯನ ಕೇಂದ್ರ ಈ ವರ್ಷದ ಕಿಶೋರ ಕನಕ ಕಾವ್ಯ ಪೈಪೋಟಿನ ಏರ್ಪಾಡು ಮಾಡಲಾಗ್ತಾ ಇದ್ದು 10-15 ವಯಸ್ಸಿನವು ಭಾಗವಹಿಸಕ್ಕೆ. ಅರ್ಜಿ ಹಾಕಿಕೆ 20 ಸೆಪ್ಟೆಂಬರ್ ಆಖೆರಿ ದಿನ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ 13 ಕೊಡಗು ಜಿಲ್ಲೆನ ಎಲ್ಲ ಹಂತದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ಸಾರ್ವಜನಿಕರು ತಮ್ಮ ಬಾಕಿ ಇರುವ ಪ್ರಕರಣಗಳಿಗೆ ತಕ್ಷಣ ಪರಿಹಾರ ಪಡ್ಕೊಳ್ಳಿಕ್ಕೆ ಅವಕಾಶ ಉಂಟು. ಆಸಕ್ತಿಯರು ಇದರ ಉಪಯೋಗನ ಪಡ್ಕೊಳ್ಳಿ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯವರು ತಿಳಿಸಲು. ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಶಾಲಾ ಮತ್ತು ಕಾಲೇಜುಗಳಲ್ಲಿ ಓದ್ತಿರುವ ಮಾಜಿ ಸೈನಿಕರ 1ನೇ ತರಗತಿಯಿಂದ 2ನೇ PUC ಮತ್ತು ಡಿಗ್ರಿ ಮತ್ತು ಡಿಪ್ಲೊಮಾ ಓದ್ತಿರುವ ಮಕ್ಕಳಿಗೆ ಶಿಷ್ಯವೇತನ ಮಂಜೂರು ಮಾಡಿಕೆ ಅರ್ಜಿನ ಕರೆದಳು. ಆಸಕ್ತಿರುವ ಮಾಜಿ ಸೈನಿಕರು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿಯಿಂದ ಅರ್ಜಿನ ತಕೊಂಡು ತುಂಬಿದ ಮಾಹಿತಿನ 30 ಸೆಪ್ಟೆಂಬರ್ ಸಲ್ಲಿಸಕುತ್ತೇಳಿ ಇಲಾಖೆನ ಪ್ರಕಟಣೆ ತಿಳಿಸಳು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ ನಗರ, ಬೈಲುಕುಪ್ಪೆ. ದೇಶದಲ್ಲಿಯೇ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್.

ಕಾವೇರಿ ಸಭಾಬಾಡಿಯಲ್ಲಿ ನಡೆದ ಸಭೆಯ ಕೊರವುಕಾರಿಕೆ ವಹಿಸಿಕೊಂಡು ತಕ್ಕ ಬರಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವು ಪರಿಸರ ಪಿಂಜ ಸದ್ದು ಮಾಲಿನ್ಯಕ್ಕೆ ಅವಕಾಶ ಕೊಡಕತ್ತೆ ಸಾಂಪ್ರದಾಯಿಕ ಏರ ಒತ್ತು ಕೊಡ್ತಿತ್ತು.